ಒಂದು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಅದರಲ್ಲಿ ಮಾಡಿಕೊಂಡಿದ್ದೆ. ಆ ಬಗ್ಗೆ ಆಮೇಲೆ ಮಾತನಾಡುವ. ಈಗ ಗೇರ್ನಲ್ಲಿ ಕೂಡ ಸಾಕಷ್ಟು ತಳಿಗಳು ಕೂಡ ಲಭ್ಯ ಇದೆ. ಆಮೇಲೆ ಬೀಜದಿಂದ ಅಭಿವೃದ್ಧಿ ಪಡಿಸಿರುವಂತಹ ಗಿಡಗಳನ್ನ ಕೆಲವರು ಬಳಕೆ ಮಾಡುವುದಿದೆ, ಕಸಿ ಗಿಡವನ್ನು ಬಳಕೆ ಮಾಡುವುದಿದೆ. ನಿಮ್ಮ ಒಂದು ಆ ಸಾಧನೆ ಏನು? ನಾನು ಗೇರು ಕೃಷಿಯನ್ನು ಪ್ರಾರಂಭ ಮಾಡುವಾಗ NRCC ಅವರ ಮಾರ್ಗದರ್ಶನದಲ್ಲಿ ಕಸಿ ಗಿಡವನ್ನು ತಂದೆ. ಪ್ರಾರಂಭದಲ್ಲಿ ಸಾಂದ್ರ ಕೃಷಿ ಬೇಸಾಯ ಪದ್ಧತಿಗೆ 4 meters x 6 meters ಆ ಲೆಕ್ಕಾಚಾರದಲ್ಲಿ ನಟ್ಟದ್ದು. ಸಾಲಿನ ಸಾಲಿಗೆ 6 meters ಗಿಡಕ್ಕೆ 4 meters. ಇದು ಈ ಕ್ರಮದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಟ್ಟದ್ದು ಭಾಸ್ಕರ ತಳಿಯನ್ನು. ಆ ನಂತರ ನನಗೆ ಒಂದು 4 years ಆಗುವಾಗ ಇದರಲ್ಲಿ ಉತ್ಪತ್ತಿಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪಡೆಯುವ ಕಾರಣ ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡುವಂತೇಳಿ ಮತ್ತೂ 1.5 acres ಜಾಗದಲ್ಲಿ ವಿಸ್ತರಣೆಯನ್ನು ಮಾಡಿಕೊಂಡೆ. ಅದರಲ್ಲಿ ಬೇರೆ ಬೇರೆ ವೆರೈಟಿಗಳನ್ನು ಮಾಡಿದೆ. ಅದರಲ್ಲಿ ಉಳ್ಳಾಲ 1, ಉಳ್ಳಾಲ 3, ಆಮೇಲೆ VRI 3 ಇದನ್ನು ಆ ಜಾಗದಲ್ಲಿ ಮಾಡಿದೆ. ಹಾಗಾಗಿ ಅದರೊಳಗಿನ ತಳಿಗಳ ಒಳಗೆ ವ್ಯತ್ಯಾಸವೋ ಅಥವಾ ಬೆಳೆಯ ಪ್ರಮಾಣವೋ ನನಗೆ ಸ್ಪಷ್ಟ ನಿರ್ದೇಶನ ಬಂದಿದೆ. ಆಮೇಲೆ ಈಗ ಪ್ರಾರಂಭದ ಹಂತದಲ್ಲಿ ಈಗಿರುವಂತಹ ಕಾಡುಗಳನ್ನೆಲ್ಲ ಕಡಿದು ಗೇರು ಕೃಷಿಯನ್ನು ಮಾಡುವಂತಹದ್ದು ಅಥವಾ ಅದರ ಜೊತೆ ಜೊತೆಗೆ ಏನಾದರೂ ಸ್ವಲ್ಪ ಸವರ್ಕೊಂಡು ಮಾಡೋದಕ್ಕೆ ಅವಕಾಶ ಇದೆಯಾ? ಅವಕಾಶ ದೊಡ್ಡ ದೊಡ್ಡ ಮರಗಳನ್ನು ಬಿಟ್ಟು ಅದು ಸೌದೆಗೆ ಉಪಯೋಗಿಸುವ ಹಾಗೆ ಅದು ಕೂಡ 3 years ತೆಗಿಬೇಕಾಗ್ತದೆ. ಇಲ್ಲದಿದ್ರೆ ಅದನ್ನು ತುಂಡರಿಸುವಾಗ ಗೇರು ಮರದ ಗೆಲ್ಲುಗಳಿಗೆ ತೊಂದರೆ ಆಗ್ತದೆ. ಹೌದು, ಅಂದ್ರೆ ನೆರಳು ಬರಬಾರ್ದು. ಸಾಧಾರಣ ಯಾವ ಮಣ್ಣಿನಲ್ಲಿಯೂ ಬೆಳೆಯುತ್ತದೆ, ಉತ್ಪತ್ತಿಯೂ ಕೊಡ್ತದೆ. ಈ ಮಳೆ ನೀರು ಇಂಗುವಂತಹದ್ದು ಮತ್ತು ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂತಹದ್ದು ಈ ಗೇರು ತೋಟದಲ್ಲಿ ಹೇಗೆ? ಅದಕ್ಕೆ ಇಂಗು ಗುಂಡಿಯನ್ನು ನಾನು ಮಾಡಿದ್ದೇನೆ. ಪ್ರತಿ ಬುಡದಲ್ಲಿ ಉಂಟು. ಕೆಲವರಲ್ಲಿ 10-12 feet ಉದ್ದದ ತನಕವೂ ಮಾಡಿದೆ. ಆ ಒಂದು ಜಾಗವನ್ನು ಹೊಂದಿಕೊಂಡು ಸಾಧಾರಣ 1-1.5 feet ಆಳ ಹೀಗೆ ಇಂಗು ಗುಂಡಿಯನ್ನು ಮಾಡ್ತಾ ಇರೋದು. ಮತ್ತೆ ಗೇರು ನಿರ್ವಹಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಲಭ ಆಗುವುದು ಉತ್ತರ ಭಾಗ ತಗ್ಗಿದ್ದಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಅದರ ನಿರ್ವಹಣೆಗೆ ಸುಲಭ ಆಗ್ತದೆ. ಯಾಕೆ ಅದು? ಅದು ಅದರ ಬಿಸಿಲಿನ ಪ್ರಭಾವ ಕಡಿಮೆ. ಬಿಸಿಲು ಹೆಚ್ಚಿದ್ದಲ್ಲಿಯೂ ಬೆಳೆ ಹೆಚ್ಚು ಚೆನ್ನಾಗಿ ಬರ್ತದೆ, ಆದರೆ ಬೇರೆ ರೀತಿಯ ನ್ಯೂನತೆ ಬಿಸಿಲು ಹೆಚ್ಚಿದ್ದಲ್ಲಿ ಉಂಟು, ಹೆಚ್ಚು ಬೀಳುವಲ್ಲಿ. ಹಾಗಾಗಿ ಇದು ಸ್ವಲ್ಪ ಮಟ್ಟಿಗೆ ಅನುಕೂಲ ನಮಗೆ, ಬೇರೆ ಉಪಬೆಳೆಗೋ ಮತ್ತೊಂದಕ್ಕೂ ಅನುಕೂಲ ಆಗ್ತದೆ. ಟಂಕ ಬಿಸಿಲು ಅಂತ ಹೇಳ್ತಾರಲ್ಲ, ಹಾಗೆ ಅದಿರಬಾರ್ದು. ಆಮೇಲೆ ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಆಗ್ಬೋದು ಅಥವಾ ನಂತರ ಆಗ್ಬೋದು, ಯಾವ ರೀತಿ ಒಂದು ಪೋಷಕಾಂಶ ಅಥವಾ ಒಂದು ಗೊಬ್ಬರವನ್ನು ಕೊಡಬೇಕಾಗ್ತದೆ? ನಾಟಿ ಮಾಡುವಂತಹ ಹಂತದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗ್ತದೆ. ಅದು ಮತ್ತೆ ಆ ಭೂಮಿಯ ಫಲವತ್ತತೆಯನ್ನು ಹೊಂದಿರುವಂಥದ್ದು. ಕಾಡು ಮಣ್ಣಿನಲ್ಲಿ ಸ್ವಲ್ಪ ಬಹಳ ಕಡಿಮೆ ಪೋಷಕಾಂಶಗಳು ಸಾಕಾಗ್ತದೆ. ನಂದು ಸ್ವಲ್ಪ ಕಾಡು ಮಣ್ಣು, ಸ್ವಲ್ಪ ಕಡಿಮೆ ಸಾಕಾಗಿತ್ತು. ಆದರೂ ಪೋಷಕಾಂಶವನ್ನು ಕೊಡ್ತಿದ್ದೆ. ಅವರು ವಿಜ್ಞಾನಿಗಳು ಅದನ್ನೇ ಕೊಡಿ ಅಂತ ನಮ್ಮ ಭೂಮಿಗೆ 2-3 times ಪುತ್ತೂರಲ್ಲಿರುವ ಗೇರು ಸಂಶೋಧನಾಲಯದ ವಿಜ್ಞಾನಿಗಳು ಬರ್ತಿದ್ರು, ಮಾರ್ಗದರ್ಶನ ಕೊಡ್ತಿದ್ರು. ಯಾವ ರೀತಿ ಪೋಷಕಾಂಶ ಕೊಡೋದು ಅಂದರೆ? ಅದು NPK, ಪೊಟ್ಯಾಷಿಯಂ, ರಾಸಾಯನಿಕ ಗೊಬ್ಬರ. ಆಗ ಅದನ್ನೇ ಕೊಟ್ಟದ್ದು, ಈಗ ಅದನ್ನು ಕಡಿಮೆ ಮಾಡಿದ್ದೇನೆ. ಯಾಕೆ ಅದು? ಈಗ ಅದಕ್ಕಿಂತ ಹೆಚ್ಚು ಸ್ವಲ್ಪ ಖರ್ಚು ಕಡಿಮೆಯಲ್ಲಿ ಹೆಚ್ಚು ಫಲವತ್ತತೆ ಅದರಿಂದ ದೊರಕ್ತದೆ ಅಂತ ದೃಷ್ಟಿಯಿಂದ ಕೋಳಿ ಗೊಬ್ಬರ ಇತ್ಯಾದಿಗಳನ್ನು ಕೊಡ್ತೇನೆ. ವರ್ಷದ ಯಾವ ಸಮಯದಲ್ಲಿ ಕೊಡುವಂತಹದ್ದು ಮತ್ತು ಕೊಡುವಂತಹ ವಿಧಾನ ಹೇಗೆ? ಕೋಳಿ ಗೊಬ್ಬರವನ್ನು ಕೊಡುವುದಿದ್ರೆ ಪ್ರಾರಂಭದಲ್ಲಿ ಕೊಡುವುದು ಜೂನ್ನಲ್ಲಿ ಒಂದು ಮಳೆ ಬಿದ್ದ ತಕ್ಷಣವನ್ನೇ ಕೊಡ್ತಾ ಇರೋದು. ಸ್ವಲ್ಪ ಅದು ನೀರಾಗಿಲ್ಲದ ನಂತರ ಪೊಟ್ಯಾಷು ಮತ್ತು ರಾಕ್ ಫಾಸ್ಫೇಟ್ ಮತ್ತು ಬಾಕಿ ಅದನ್ನು ಕೋಳಿ ಗೊಬ್ಬರ ಕೊಡುವುದಿಲ್ಲ ಅಂತಾದರೆ NPK ಕೊಡುವುದಿದ್ದರೆ ಅದು ಮಣ್ಣಲ್ಲಿ ಸ್ವಲ್ಪ ಒಂದು 6 feet x 1 feet ಆಳ ಕಣಿಯನ್ನು ಮಾಡಿ ಅದಕ್ಕೆ ಪೋಷಕಾಂಶವನ್ನು ಹಾಕಿ ಮುಚ್ಚೋದು. ಬುಡದಿಂದ ಎಷ್ಟು ದೂರದಲ್ಲಿ? ಇದು ಬುಡದರಿಂದ 1.5 meters ದೂರದಲ್ಲಿ ಹಾಕ್ತೇನೆ. 1.5 meters ಹೌದು. ಈಗ ಮರ ದೊಡ್ಡದಾಗಿದೆ, ಎಲ್ಲ ಬೇರುಗಳು ತುಂಬಿದೆ. 1.5 meters ದೂರದಲ್ಲಿ ಇಂಗು ಗುಂಡಿ, ಆ ಇಂಗು ಗುಂಡಿಯಿಂದ ಮಣ್ಣನ್ನೆಲ್ಲ ತೆಗೆದು ಮೇಲ್ಬದಿಗೆ ಹಾಕೋದು. ಪುನಃ ಅದಕ್ಕೆ ಇದನ್ನು ಪೋಷಕಾಂಶವನ್ನು ಕೋಳಿ ಗೊಬ್ಬರ ಗೊಬ್ಬರಗಳನ್ನು ಕೊಡೋದು. ಮತ್ತೆ ಜನವರಿಯಲ್ಲಿ ಅದರ ಗುಡ್ಡದ ತರಗಲನ್ನೆಲ್ಲ ತೆಗೆದು ಬಿಗಿ ಹಾಕಲಿಕ್ಕೆ ಸ್ವಲ್ಪ ಕ್ಲೀನ್ ಮಾಡಬೇಕಾಗ್ತದೆ. ಆಗ ಅದರನ್ನೆಲ್ಲ ಕಸಕಡ್ಡಿಗಳನ್ನೆಲ್ಲ ಅದಕ್ಕೆ ಹಾಕಿ ಮುಚ್ಚಿ ಬಿಡೋದು. ಅದು ಗೊಬ್ಬರವೂ ಆಗ್ತದೆ, ನೀರಿಂಗಿದಕ್ಕೂ ಕೂಡ ಆಗ್ತದೆ. ಈ ತರಗಲಗಳನ್ನೆಲ್ಲ ಬೇಗ ಗೇರು ಹೆಕ್ಕಲಿಕ್ಕೆ, ಬೀಜ ಹೆಕ್ಕಲಿಕ್ಕೆ ಅನುಕೂಲವೂ ಆಗ್ತದೆ. ಆಮೇಲೆ ಈಗ ಈ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಬಹುಶಃ ಪ್ರೂನಿಂಗ್ ಮಾಡುವಂತಹದ್ದು ಅಥವಾ ಗಿಡವನ್ನು ಸವರುವಂತಹದ್ದು ಇನ್ನೊಂದು ಪ್ರಮುಖವಾದ ಕೆಲಸ, ಈ ಬಗ್ಗೆ ಹೇಳಿ. ಅದರಲ್ಲಿ 2-3 ವಿಧದಲ್ಲಿ ಉಂಟು. ಕೆಲವು ತಳಿಗಳಿಗೆ ಬೇಕಾಗುವುದಿಲ್ಲ, VRI 3 ಬೇಡ. ಯಾಕಂದ್ರೆ ಶುರುವಿನಲ್ಲಿ 1-2 years ಅದರ ಬ್ರೂನಿಂಗ್ ಮಾಡಿದರೆ ಮತ್ತದ ಎತ್ತರಕ್ಕೆ ಹೋಗುವುದೇ ಇಲ್ಲ. ಉಳ್ಳಾಲ 1 ಹಾಗೆ, ಅದರ ಸ್ವಭಾವ ಹಾಗೆ, ಅದು ಹೆಚ್ಚು ಎತ್ತರಕ್ಕೆ ಹೋಗುವುದಿಲ್ಲ. ಮತ್ತು ಉಳ್ಳಾಲ 3, ಆಮೇಲೆ ಭಾಸ್ಕರ, ಇದರ ಬೆಳವಣಿಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುಂಟು. ಅದು ಕೂಡ 8-10 years ಮಾಡಿದ ನಂತರ ಮತ್ತೂ ಹೆಚ್ಚು ಬೆಳವಣಿಗೆ ಬರುವುದಿಲ್ಲ, ಎಲ್ಲ ಒಂದೇ ಲೆಕ್ಕ ಹೋಗ್ತದೆ. ಅದರ ಬೆಳವಣಿಗೆ ಹಂತದಲ್ಲಿ ನಿಲ್ತದೆ, ಅಗಲಕ್ಕೆ ಹೋಗ್ತದೆ. ಇಲ್ಲಿ ಏನು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಯಾವುದರಿಂದ ಅಡಿಯನ ಗೆಲ್ಲಿಗೆ ನೆರಳಾಗ್ತದೋ ಅದನ್ನು ಮಾತ್ರ ಪ್ರೂನಿಂಗ್ ಮಾಡಿದರೆ ಸಾಕು. ಬಿಸಿಲು ಬೀಳುವಾಗ ಮಾಡಿದ್ರೆ ಸಾಕು. ಹಾಗಾಗಿ ಅದು ಅಗತ್ಯ ಬೀಳುದಿಲ್ಲ, ಕೆಲವು ಕಡೆಯಲ್ಲಿ ಬೀಳುವುದಿಲ್ಲ. ಅದು ನೇರವಾಗಿ ಅಂದ್ರೆ ಈಗ ಪ್ರೂನಿಂಗ್ ಮಾಡುವುದಂದ್ರೆ ಯಾವ ಸಮಯದಲ್ಲಿ? ಅದು ಮೇ ಅಂಡ್ ಗೇರು ಬೀಜ ಮುಗಿದ ತಕ್ಷಣ ಮಾಡೋದು. ಅದು ಮಳೆ ಬರಬೇಕು ಅಂತ ಕಾಯುವ ಕ್ರಮ ಇಲ್ಲ, ಮಳೆ ಬಂದರೂ ಒಳ್ಳೆಯದು. ಸಾಧಾರಣವಾಗಿ ಭಾಸ್ಕರ ಮಳೆ ಬರ್ತದೆ, ಜೂನ್ ದಿನ ತನಕವೂ ಫಸಲು ದೊರಕ್ತದೆ. ಉಳ್ಳಾಲು ಒಂದರಲ್ಲಿ ಅಷ್ಟು ಬರುವುದಿಲ್ಲ, ಉಳ್ಳಾಲು ಒಂದರಲ್ಲಿ ಬರ್ತದೆ, ಉಳ್ಳಾಲು ಮೂರರಲ್ಲಿ ಬರುವುದಿಲ್ಲ. ಅಂದರೆ ಮಳೆಗಾಲ ಆರಂಭ ಆಗೋದಕ್ಕೆ ಮೊದಲೇ ಫಸಲೆಲ್ಲ ಮುಗಿಬೇಕು ಮುಗಿಬೇಕು, ಇಲ್ಲದಿದ್ರೆ ಗುಣಮಟ್ಟ ಹಾಳಾಗ್ತದೆ. ಗುಣಮಟ್ಟ ಹಾಳಾಗ್ತದೆ. ಅದು ಉಳ್ಳಾಲು ಒಂದರಲ್ಲಿ ಕಡೆಗೆ ಮೇಲೆ ಫಸಲು ಬರುವುದು, ಉಳ್ಳಾಲು ಮೂರು ಬೇಗ ಬರ್ತದೆ. ಆಮೇಲೆ ಇನ್ನೆರಡು ಪ್ರಮುಖವಾದಂಥ ಸಮಸ್ಯೆಗಳು ಟೀ ಸೊಳ್ಳೆಗಳದ್ದು ಮತ್ತು ಕಾಂಡ ಕೊರೆಯುವಂತಹ ಬಗ್ಗೆ ಹೇಳಿ. ಟೀ ಸೊಳ್ಳೆ ಮೋಡ ಇದ್ದ ವಾತಾವರಣ ಇದ್ದರೆ ಬರ್ತದೆ. ಅದು ಉಳ್ಳಾಲ ಒಂದು, ಉಳ್ಳಾಲ ಮೂರು, ಅದು ಬೇಗ ಇಳುವರಿ ಕೊಡುವಂಥದ್ದು. ಹಾಗಾಗಿ ಅದಕ್ಕೆ ಟೀ ಸೊಳ್ಳೆ ಪ್ರಭಾವ ಜಾಸ್ತಿ. ಬಿಸಿಲಿನ ಇದು ಹೆಚ್ಚಿದ್ದಾಗಿ, ಉಷ್ಣಾಂಶ ಹೆಚ್ಚಿದ್ದಾಗಿ ಟೀ ಸೊಳ್ಳೆ ಪ್ರಭಾವ ಕಮ್ಮಿ. ಮತ್ತು ಟೀ ಸೊಳ್ಳೆಯನ್ನು ಎದುರಿಸುವ ಶಕ್ತಿ ಭಾಸ್ಕರ ತಳಿಗೆ ಉಂಟು. ಅದು ಯಾಕೆಂದರೆ ಭಾಸ್ಕರ ತಲೆ ಒಮ್ಮೆಲೆ ಎಲ್ಲ ಗುಂಚಿನಲ್ಲಿ ಹೂ ಹೋಗುವುದಿಲ್ಲ, ಒಂದೊಂದೇ ಗೆಲ್ಲಿನಲ್ಲಿ ಹೋಗುವಂಥದ್ದು. ಒಂದು ವೇಳೆ ಟೀ ಸೊಳ್ಳೆಯ ಪ್ರಭಾವ ಮೋಡ ಕವಿದ ವಾತಾವರಣ ಹೆಚ್ಚಿದ್ರೂ ಒಂದು ಗೆಲ್ಲಿನ ಬೆಳವಣಿಗೆಯೋ ಅಥವಾ ಇಳುವರಿಯೋ ಕಡಿಮೆ ಆಗ್ಬೋದು, ಎಲ್ಲದೂ ಆಗುವುದಿಲ್ಲ. ಉಳ್ಳಾಲ ಮೂರರಲ್ಲಿ ಒಮ್ಮೆಲೆ ಹೋಗುವಂಥದ್ದು. ಆಗ ಸೊಳ್ಳೆಯ ಪ್ರಭಾವ ಮೋಡ ಕವಿದ ವಾತಾವರಣ ಇದ್ದರೆ ಆಗ ಅಲ್ಲಿ ಹೆಚ್ಚಿನ ಪರಿಣಾಮ ಆಗ್ತದೆ. ಅಂದ್ರೆ ಈಗ ಮೋಡ ಕವಿದ ವಾತಾವರಣ ನೇರವಾಗಿ ಅದಕ್ಕೆ ಸಂಬಂಧ ಅಲ್ಲದಿದ್ರು ಕೂಡ ಕೀಟಗಳ ಒಂದು ವಂಶ ಅಭಿವೃದ್ಧಿಗೆ ಜಾಸ್ತಿ ಆಗ್ತದೆ. ಮತ್ತೆ ಆ ಸಮಯದಲ್ಲಿ ಆ ಗುಡ್ಡವನ್ನು ನಾವು ಕ್ಲೀನ್ ಮಾಡ್ತೇವೆ, ಕಸ ಕಡ್ಡಿಗಳನ್ನು, ಸಣ್ಣ ತರಗಳ ಇದು ಸೊಪ್ಪುಗಳನ್ನು, ಸಸ್ಯಗಳನ್ನು ಮಾಡ್ತೇವೆ. ಅದರಲ್ಲಿದ್ದಂತಹ ಟೀ ಸೊಳ್ಳೆಗಳು ಇದರ ಮೇಲೆ ಬಂದು ಕುಳಿತುಕೊಳ್ಬೇಕಷ್ಟೇ ಅಲ್ಲ, ಅದು ಓಡಿ ಹೋಗುದಿಲ್ಲ ಹೆಚ್ಚು ದೂರ. ಹೌದು, ಅಷ್ಟೇ. ತನ್ನಷ್ಟಕ್ಕೆ ಟೀ ಸೊಳ್ಳೆ ಜಾಸ್ತಿ ಆಗ್ಬೋದು. ಈ ಟೀ ಸೊಳ್ಳೆಯಿಂದಾಗಿ ಎಷ್ಟರ ಮಟ್ಟಿಗೆ ನಿಮಗೆ ಇಳುವರಿಯಲ್ಲಿ ಕುಂಠಿತ ಆಗ್ತದೆ? 50% ಇಳುವರಿಯಾಗಿ ಕುಂಠಿತ ಆದ್ದು ಉಂಟು. ಉಂಟು. ಒಂದೆರಡು ಮೂರು ವರ್ಷ ಹಿಂದೆ ನನಗೆ 50% ಉಳ್ಳಾಲ ಮೂರರಲ್ಲಿ ಇಲ್ಲ, ಉಳ್ಳಾಲ ಒಂದರಲ್ಲಿ ಬಂದಿದೆ. ಯಾಕಂದರೆ ಅದು ಕಡೆಗೆ ಆಗುವಂಥದ್ದು. ಭಾಸ್ಕರದಲ್ಲಿಯೂ ಬಂದಿದೆ, ಅದು ಒಮ್ಮೆಲೆ ಅದಕ್ಕೆ ಫಸಲು ಬರುವುದಿಲ್ಲ. ಹಾಗಾಗಿ ಅದು ಸ್ವಲ್ಪ ಒಳ್ಳೆಯದು. ಇದರ ಹತೋಟಿ ಅಥವಾ ನಿರ್ವಹಣೆ ಹೇಗೆ ಮಾಡ್ತೀವಿ? ನಿರ್ವಹಣೆ ಕೀಟನಾಶಕಗಳು, ಬೇರೆ ಯಾವುದು ನನಗೆ ಗೊತ್ತಾಗಲಿಲ್ಲ. ಏನು ಕೀಟನಾಶಕ? ಅದು ಮೊನೊಕ್ರೋಟಾಫಾಸ್ ಇದ್ದದಲ್ಲಿ ಹೈಯೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಅದು? ಅದು 100 ಲೀಟರ್ಗೆ 150 ml. ಅವರಿದ್ದೆ ಅದು ರೆಕಮೆಂಡೇಷನ್. ಹಾಗೆ ಮತ್ತೆ ಕಾಂಡ ಕೊರೆಯುವ ಹುಳ, ಅದಕ್ಕೆ ಒಬ್ಬೊಬ್ಬರು ವಿಜ್ಞಾನಿಗಳನ್ನೊಂದು ಹೇಳಲಿಕ್ಕೆ ಸಾಕು. ನನ್ನ ಅನುಭವದ ಪ್ರಕಾರ ಅದು ಬಿಸಿಲಿನ ಪ್ರಭಾವ ಹೆಚ್ಚಿರುವಲ್ಲಿ ಆ ಕೀಟಗಳ ಬಾಧೆ ಹೆಚ್ಚು. ನೇರವಾದಂತಹ ಬಿಸಿಲು ಕಾಂಡಕ್ಕೆ ಬೀಳುವಲ್ಲಿ ಅದು ಮಾರಾದಕ್ಕೆ ಉಪದ್ರ ಜಾಸ್ತಿ. ಮತ್ತೆ ಅದು ಯಾವಾಗಲೂ ಅಂತಿಮ ಹಂತ ಬಂದ ಮೇಲೆ ನಮಗೆ ಗೊತ್ತಾಗುವುದು. ಹಾಗಾಗಿ ಯಾವುದೇ ಅದಕ್ಕೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಅದನ್ನು ಹತೋಟಿಗೆ ತರಲಿಕ್ಕೆ ಆಗುದಿಲ್ಲ. ಏನ್ ಮಾಡ್ತಾರೆ ಅದಕ್ಕೆ? ಅದಕ್ಕೆ ಅದು ಮತ್ತೊಂದು ವಿಶೇಷ ಏನಂತ ನಾನು ಕಂಡುಕೊಂಡದ್ದು, ಯಾವ ಮರಕ್ಕೆ, ನಾನು ಉಳ್ಳಾಲ ಮೂರು ಮತ್ತೆ ಭಾಸ್ಕರ ಈ ತಳಿಗಳಿಗೆ ಒಳ್ಳೆ ಮೆಣಸಿನ ಬಳ್ಳಿಯನ್ನು ಬಿಟ್ಟಿದ್ದೇನೆ, ಕರಿ ಮೆಣಸಿನ ಬಳ್ಳಿ. ಅದು ಬಿಟ್ಟಲ್ಲಿ ಅದರ ಪ್ರಭಾವ ಕಮ್ಮಿ. ಅಂದ್ರೆ ನೇರ ಬಿಸಿಲು ಬೀಳುದಿಲ್ಲ ಬೀಳುದಿಲ್ಲ ಅದೇ ನನ್ನನ್ನು, ನನ್ನ ಈ ಒಂದು ತತ್ವವನ್ನು ಅಥವಾ ಈ ಒಂದು ವಿಚಾರವನ್ನು ನಮ್ಮ ವಿಜ್ಞಾನಿಗಳು ಕಂಡುಕೊಂಡು ನಮ್ಮ ತೋಟಕ್ಕೆ ಭೇಟಿ ಇತ್ತು, ತುಂಬಾ ಗಮನ ಹರಿಸಿದ್ರು. ಅವರಿಗೂ ಅದು ಹೌದು ಅಂತ ಕಂಡಿದ್ದೆ, ಯಾಕಂದ್ರೆ ಬೇರೆ ಮರಗಳಲ್ಲಿ ಇತ್ತು ನನ್ನ ಗುಡ್ಡದಲ್ಲಿ. ಸರಿಗ, ಗೇರು ಕೃಷಿಯನ್ನು ಬಗ್ಗೆ ಸ್ವಲ್ಪ ಮುಂದುವರಿಸಿ ಹೇಳುವುದಿದ್ರೆ ಕೊಯ್ಲು ಮಾಡುವಂತಹದ್ದು ಮತ್ತು ಇಳುವರಿ ಬಗ್ಗೆ ಹೇಳಿ. ಕೊಯ್ಲು ಮಾಡುವಂತದ್ದು ಯಾವಾಗ್ಲೂ ಹೆಕ್ಕುವುದೇ, ಉಳ್ಳಾಲ ಒಂದು ಸಣ್ಣಾಗಿ ಅದರ ಪಾಡಿಗೆ ಅದು ಊದಬೇಕು, ಊದು ಬೀಳ್ತಾ ಇರ್ತದೆ. ದಿನ ಆಗಲು ಅಥವಾ 2 ದಿವಸಕ್ಕೊಮ್ಮೆ ಹೆಕ್ಕುವುದು. ದೊಡ್ಡ ಖರ್ಚು ಬರುವುದೇ ಅಲ್ಲಿ, ಅದರ ಕಸ ಕಡ್ಡಿಗಳನ್ನು ತೆಗೆಯುವುದು ಹೇಗೆ ಉಂಟಲ್ಲ, ಆಮೇಲೆ ಹೆಕ್ಕುವುದು. 3-4 ತಿಂಗಳು ಹೆಕ್ಕಬೇಕಾಗ್ತದೆ. ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಅದು ಸೀಸನ್ನ ಟೈಮ್. ದಿನಾಗಲೂ ಹೋಗಿ ಹೆಕ್ಕಬೇಕು. ಒಂದು ದಿವಸ ಬಿಟ್ಟರೆ ಮಾರನೇ ದಿವಸ ಅದನ್ನು ಬೇರ್ಪಡಿಸಲಿಕ್ಕೆ, ಹಣ್ಣಿನಿಂದ ಬೀಜವನ್ನು ಬೇರ್ಪಡಿಸಲಿಕ್ಕೆ ಕಷ್ಟ ಆಗ್ತದೆ. ಅದು ಕೊಳ್ತ ಕಾರಣ ಮತ್ತೇನು ಕದ್ದು ಹೋಗುವುದಿಲ್ಲ, ಏನಿಲ್ಲ, ಅದು ಕಷ್ಟ ಆಗ್ತದೆ. ಆಳುವಿನ ಕೂಲಿ ಆಳಿನ ಸಮಸ್ಯೆ ಬರುವುದು ಆಗ. ಈ ಮುಳ್ಳು ಹಂದಿ ಅಂತ ಕಾಡು ಪ್ರಾಣಿಗಳ ಹಾವಳಿ ಕೆಲವು ಕಡೆಯಲ್ಲಿ ಇರ್ತದೆ, ನಮ್ಮ ಗುಡ್ಡದಲ್ಲಿ ಇಲ್ಲ, ಬರಲಿಲ್ಲ. ಮತ್ತೆ ಸ್ವಲ್ಪ ಕೋತಿಗಳು ಅದು ಉಂಟು. ಆಮೇಲೆ ಈಗ ಗೇರಿನ ಒಂದು ಗುಣಮಟ್ಟ ಅಂದ್ರೆ ಈಗ ಒಣಗಿಸುವುದು ಅಂದ್ರೆ ಎಷ್ಟು ಬಿಸಿಲು ಒಣಗಿಸಬೇಕಾಗ್ತದೆ, ಹೇಗೆ? ಅದು ಒಂದೊಂದು ಅವರವರ ಇದು ಯಾವುದು ಮಾರ್ಕೆಟ್ ಏನೋ ವ್ಯವಹಾರಿಕವಾಗಿರುವಂತದ್ದು. ಕೆಲವರನ್ನು ಸ್ಟಾಕ್ ಇಟ್ಟುಕೊಂಡು ಬೇಕಾದ್ರೆ. ಈಗ ನೀವು ಒಣಗಿಸಿದ್ರೆ ಎಷ್ಟು ಬಿಸಿಲು ಒಣಗಿಸ್ತೀವಿ? ನಾನು ಒಣಗಿಸಿದ್ರೆ ನಾನು ಆಗಾಗಲೇ ಕೊಡುದಿ ಒಣಗಿಸ್ಲಿಕ್ಕೆ. ಇಲ್ಲ ಇಲ್ಲ, ಕೆಲವು ಸಲ ರೇಟ್ ಹಿಮ್ಮುಖ ಬರ್ತದೆ, ಮಳೆ ಬಂದ ತಕ್ಷಣ ಕ್ರೈ ಹಿಮ್. ಇಲ್ಲದಿದ್ರೆ ಈ ಸಮಯ ತನಕವೂ ಇಡ್ಲಿಕ್ಕೆ ಅವನತ್ರ ಸಾಮರ್ಥ್ಯ ಬೇಕು ಅಥವಾ ಗೋಡೌನ್ನ ಜಾಗ ಬೇಕು. ಅಲ್ಲ, ಅದು ಸಂಗ್ರಹಿಸಿ ಇಡುವುದಾಯ್ತು. ಬಿಸಿಲಲ್ಲಿ ಒಣಗಿಸುವುದು ಎಷ್ಟು? ಒಂದೇ ಬಿಸಿಲು. ಸ್ವಲ್ಪ ಕೆಂಪಾಗುವುದು ಬೇಡ? ಬೇಡ. ಅದು ಹೀಗೆ ಇಡುದಿದ್ರೆ ಬೇಕು. ನಾವು ಸ್ಟಾಕ್ ಇಡುತ್ತಿದ್ರೆ ಒಂದು 3 ಬಿಸಿಲು ಹಾಕಬೇಕಾಗ್ತದೆ. 3 ಬಿಸಿಲು ಹಾಕಿ ಗೋಣಿಯಲ್ಲಿ ತುಂಬಿಸಿ ಇಡುದಿದ್ರೆ ಈ ಸಮಯವರೆಗೂ ಏನು ಹಾಳಾಗುವುದಿಲ್ಲ. ಈಗ ಒಂದು ದಿವಸ ಹೆಕ್ಕಿರುವಂತಹ ಗೇರು ಬೀಜ ಮತ್ತೆ 4 ದಿವಸ ಹಿಂದಿಂದು ಎಲ್ಲ ಮಿಶ್ರ ಮಾಡಬಹುದಾ ಅಥವಾ ಒಂದೇ ಸಾರಿಗೆ ಕೊಡುವಂತ? ಈಗ ಏನಂತ ಇದ್ರೆ ಎಲ್ಲದಕ್ಕೂ ಬೇಡಿಕೆ ಇದೆ, ಬೇಡಿಕೆ ಇದೆ, ಹಾಗಾಗಿ ಎಲ್ಲ ಟಾಸ್ ಆಗಿ ಹೋಗ್ತದೆ. ಸರಿ, ಈಗ ಕಾಳು ಮೆಣಸಿನ ಕೃಷಿಯ ಬಗ್ಗೆ ಹೇಳಿ. ನಾವು ಅಡಿಕೆ ಮರದಲ್ಲಿ ಅಥವಾ ಅಡಿಕೆ ತೋಟದಲ್ಲಿ ಕಾಳು ಮೆಣಸು ಬೆಳೆಯೋದನ್ನು ನೋಡ್ತೀವಿ, ತೆಂಗಿನ ಮರ ತೋಟದಲ್ಲಿಯೂ ಕೂಡ ನೋಡ್ತೀವಿ, ಅದರಲ್ಲಿ ವಿಶೇಷವಾಗಿ ಗೇರು ಮರದಲ್ಲಿಯೂ ಕೂಡ ನೀವು ಕಾಳು ಮೆಣಸನ್ನು ನೆಟ್ಟು ಬೆಳೆಸಿದ್ರಿ, ಯಾವ ತಳಿ ಇದೆ? ಇತ್ತೀಚೆಗೆ ಒಂದು 10 ವರ್ಷದಿಂದ ಈಚೆ ನಾನು ನಟ್ಟಿದ್ದೇನೆ. ಯಾವುದನ್ನ? ಪನೀರು. ಕಾಳು ಮೆಣಸು ಪನೀರನ್ನು, ಪನೀರನ್ನು ನಾವು ಕೃತಕವಾಗಿ ಬೇರು ಬರೆಸಿ, ಅಂದರೆ ಹಿಪ್ಪಲಿ ಗಿಡಕ್ಕೆ ಕಸಿ ಕಟ್ಟಿದ ಗಿಡ ಅಲ್ಲ, ಅದನ್ನು ನಾಟಿ ಮಾಡಿದ್ದು ನಾನು. ನನ್ನಷ್ಟಕ್ಕೆ ಆಲೋಚನೆ ಮಾಡಿಕೊಂಡದ್ದು ಇದು ಪ್ರಯೋಜನಕ್ಕೆ ಬರಬಹುದು ಅಂತೇಳಿ. ಹಾಗೆ ಪ್ರಾರಂಭದಲ್ಲಿ ಒಂದು 50 ಮರಕ್ಕೆ ನಟ್ಟೆ. ಅದು ಒಂದು 3ನೇ ವರ್ಷದಲ್ಲೇ ಫಸಲು ಪ್ರಾರಂಭವಾಯಿತು. ಅಂದರೆ ಬೆಳವಣಿಗೆ ತೀವ್ರವಾಗಿ ಬೆಳೆಯುತ್ತಿತ್ತು, ಬರಿ ವೇಗವಾಗಿ. ಇದನ್ನು ಕಂಡು ಮತ್ತೆ ಆ ನಂತರ 100 ಮರಕ್ಕೆ ಬಿಟ್ಟು, ಈಗ 130ರಲ್ಲಿ ಉಂಟು. ಮತ್ತೆ ಉಳಿದ ಮರಗಳು ಸ್ವಲ್ಪ ಗುಡ್ಡದ ಮೇಲ್ಬದಿಯಲ್ಲಿರೋದು, ಅಲ್ಲಿ ಬದುಕುವುದಿಲ್ಲ ಬಿಸಿಲಿನ ಇದು ಜಾಸ್ತಿ ಆಗಿ. ಹಾಗಾಗಿ ಕೆಳಗಡೆಯಲ್ಲಿ ಅದನ್ನು ಸ್ವಲ್ಪ ಗಮನ ಹರಿಸಿ, ವಿಶೇಷವಾಗಿ ಗಮನ ಹರಿಸಿ, ಈ ತರಗಲೆಗಳನ್ನೆಲ್ಲವನ್ನು ಅದಕ್ಕೆ ಕೂಡಿಸಿ, ಅದಕ್ಕೆ ಮಣ್ಣನ್ನು ಹಾಕಿದಾಗ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಅಂದರೆ ಪ್ರತ್ಯೇಕವಾಗಿ ನೀರು ಕೊಡುವ ವ್ಯವಸ್ಥೆ ಅಗತ್ಯ, ನೀರಾವರಿ ಅಗತ್ಯ ಇಲ್ಲದ ನಂತರ ನೀರಾವರಿಯು ಸ್ವಲ್ಪ ಕಡಿಮೆ, ತೋಟಗಳಿಗೆ ಕಡಿಮೆ. ಇದು ಈ ಮುಖೇನವಾಗಿ ಅದನ್ನು ಸಾಧಾರಣ ಒಂದು 5-6 ಫೀಟ್ನ ತನಕ ಹೋಗುವಲ್ಲಿವರೆಗೆ ಅದರ ಒಂದು ಹಗ್ಗದಲ್ಲಿ ಕಟ್ಟಬೇಕಾಗ್ತದೆ ಅಡಿಕೆ ಮರದ ತೋಟದಾಗಿ. ಆ ನಂತರ ಅದಕ್ಕೆ ಬೆಳೆ, ಅದು ಬಹಳ ವೇಗವಾಗಿ ಬೆಳೀಲಿಕ್ಕೆ ಕಾರಣ ನನ್ನಷ್ಟಕ್ಕೆ ಆಲೋಚಿಸಿದ್ದು, ಅದು ಗೇರು ಮರದ ತೊಗಟೆಗಳು ಬಿರುಕು ಬಿಟ್ಟಾಗಿರ್ತದೆ, ಹೌದು, ಇದರ ಬೇರುಗಳೆಲ್ಲವೂ ಅದರಲ್ಲಿ ಕುಳಿತುಕೊಂಡು ಅದರ ರಸವನ್ನು ಸ್ವಲ್ಪ ಮಟ್ಟಿಗೆ ಹೀರಿ, ಅಂದ್ರೆ ಬಹುಶಃ ಮಳೆಗಾಲದಲ್ಲಿ ಹೆಚ್ಚು ತೇವಾಂಶ ಇರುವ ಕಾರಣ ಅಲ್ಲಿ ಬೇರುಗಳೆಲ್ಲ ಹೋಗ್ತದೆ, ಬಹುಶಃ ಅದರ ರಸ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಪ್ರಯೋಜನ ಇರಬಹುದು. ಹಾಗಾಗಿ ಇದರ ಬೆಳವಣಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮತ್ತೆ ಅದಕ್ಕೆ ಸೊರಗು ರೋಗಗಳು ಇದೆಲ್ಲ ಬರೋದು ಬಹಳ ಕಮ್ಮಿ, ಒಟ್ಟಾರೆ 1-2-3 ಬುಡ ನಂದರಲ್ಲಿ ಹೋಗಿದೆ, ಇಲ್ಲದ್ರೆ ಸೊರಗು ಬೇರೆ ಬರುವುದಿಲ್ಲ. ಈಗ ಪ್ರತ್ಯೇಕವಾಗಿ ಇದಕ್ಕೆ ಏನಾದರೂ ಗೊಬ್ಬರ ಕೊಡ್ತೀರಾ? ಇಲ್ಲ ಇಲ್ಲ, ಗೇರು ಮರಕ್ಕೆ ಕೊಟ್ಟ ಗೊಬ್ಬರ ಕೂಡ ಇದು ಹೇಳ್ಕೊಳ್ತದೆ. ಯಾಕಂತ ಹೇಳಿದ್ರೆ 3 ಫೀಟ್ ಉದ್ದಕ್ಕೆ ಹೋಗ್ತದೆ, 1 ಮೀಟರ್ ಖಂಡಿತ ಹೋಗ್ತದೆ, 1 ಮೀಟರ್ ಆಳಕ್ಕೂ ಹೋಗ್ತದೆ. ಯಾಕಂತ ಹೇಳಿದ್ರೆ ಗೇರು ಮರದ ಬೇರು ಕಪ್ಪು, ಮೆಣಸಿನ ಬಳ್ಳಿಯ ಬೇರು ಬಿಳಿ, ಅದು ನಮಗೆ ಅಲ್ಲಿ ಅದರ ಬುಡ ಗೊತ್ತಾಗ್ತದೆ. ತರಗೆಲೆ ಸೂಕ್ಷ್ಮವಾಗಿ ಗಮನಿಸಿದೆ, ಸೂಕ್ಷ್ಮ ಬೇಡ, ಸಾಧಾರಣ ಕೃಷಿಗಳಿಗೆ ಗೊತ್ತಾಗ್ತದೆ. ಇದರ ಬೇರೆ ಅದರ ಬುಡದಲ್ಲೇ ಉಂಟು ಕೋಳಿ ಗೊಬ್ಬರ. ಈ ಕಾಳು ಮೆಣಸಿನ ಬಳ್ಳಿ ಎಷ್ಟು ಎತ್ತರದವರೆಗೆ ಹೋಗ್ಲಿಕ್ಕೆ ಬಿಟ್ಟಿದ್ದೀರಿ? ಅದು ಕೆಲವು ಮರದಲ್ಲಿ ಅದು ಮರ ಇದ್ದ ಹಾಗೆ ಮರ ಎತ್ತರ ಹೋದದಕ್ಕೆ ಎತ್ತರ ಹೋಗ್ಲಿಕ್ಕೆ ಬಿಟ್ಟಿದ್ದೇನೆ, ಒಂದು 15 ಫೀಟ್ನ ತನಕವೂ ಬಿಟ್ಟಿದ್ದೇನೆ. ಕೆಲವು ಈಗ ಒಂದು ಸರಾಸರಿ ಒಂದು 10-12 ಫೀಟ್ನಲ್ಲಿ ಉಂಟು. ಆಮೇಲೆ ಈಗ ಗೇರು ಮರ ನೇರವಾಗಿ ಹೋದ್ರೆ ಮೇಲೆ ಏನೋ ಬಿಡಬಹುದು, ಬಿಡಬಹುದು, ಅಡ್ಡ ಗೆಲ್ಲುಗಳು ಕೂಡ ಬರ್ತವಲ್ಲ ಅದರಲ್ಲಿ ಕೂಡ ಹೋದ್ರೆ ಅದು ಇತ್ತೀಚೆಗೆ ನಂದೊಂದು ಪ್ರಯೋಗ, ಅಡ್ಡಗೆಲ್ಲಿನಲ್ಲಿ ಗೇರು ಆಗುದು, ಇದು ಮೆಣಸ ಕಾಳು ಮೆಣಸು ಆಗುದು ಕಮ್ಮಿ. ಯಾಕೆ ಅದು? ಅದು ಯಾಕೆ ಅಂತಿಲ್ಲ, ಅದು ಉದ್ದ ಉದ್ದಕ್ಕೆ ಹೋಗ್ತದೆ. ಅದರ ಒಂದು ಅದಕ್ಕೆ ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಬಿಸಿಲಿಗೆ ಬೇಕಾಗಿರ್ಲಿಕ್ಕೂ ಸಾಕು. ಎರಡನೇದು ಏನಂತ ಹೇಳಿದ್ರೆ ಕಾಳು ಮೆಣಸಿದ್ದನ್ನು ಕಾಳು ಮೆಣಸನ್ನು ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಗೇರು ಭಾಸ್ಕರ ತಳಿಯಲ್ಲಿ ಹತ್ತಿರ ಹತ್ತಿರ ಸಾಂದ್ರ ಕೃಷಿ ಆದ ಕಾರಣ ಹತ್ತಿರ ಹತ್ತಿರ ಒಂದಕ್ಕೊಂದು ಚಪ್ಪರದಾಗಿ ಆಗಿದೆ. ಅದರ ಕಾಳು ಮೆಣಸಿನ ಬಳ್ಳಿ ಉದ್ದ ಹೋದದ್ದನ್ನು ಅದರ ಮೇಲ್ಭಾಗದಲ್ಲಿ ಬಿಟ್ಟೆ, ಬಿಟ್ಟು ಅದನ್ನೊಂದು 3 ಫೀಟ್ ಬಳಿಕ ಕತ್ತರಿಸಿ, ಆಗ ಒಂದೊಂದು ಸ್ವಲ್ಪ ಸ್ವಲ್ಪ ಹೆಜ್ಜೆ ಹೊಡೆದು ಅಲ್ಲಿ ಒಂದೊಂದು ಕೋಡು ಮೆಣಸು ಆಗಿದೆ, ಆಗಿದಿಲ್ಲ ಅಂತಲ್ಲ, ಅಂತೂ ನೇರವಾಗಿ ಹೋದಲ್ಲಿ ಹೆಚ್ಚಾಗುವುದು, ಇಲ್ಲದಲ್ಲಿ ಸ್ವಲ್ಪ ಕಮ್ಮಿ. ಅಂದ್ರೆ ಈಗ ಗೇರು ಮರದ ಕಾಂಡಕ್ಕೆ ಬಿಸಿಲು ಬೀಳಬಾರದು, ಆದ್ರೆ ಕಾಳು ಮೆಣಸಿಗೆ ಬಿಸಿಲು ಬೇಕು ಬೇಕು ಬೇಕು ಸ್ವಲ್ಪ. ಒಂದು ಎರಡು ಹೊಂದಾಣಿಕೆ ಹೇಗಾಗ್ತದೆ ಅಂತ, 5 ಫೀಟ್ ಇದ್ದ ಮೇಲೆ ಬಿಸಿಲು ಸಿಗ್ತದೆ, ಬಿಸಿಲು ಸಿಗ್ತದೆ. ಮತ್ತೆ ನಾವು ಪ್ರೂನಿಂಗ್ ಮಾಡುವ ಕಾರಣ ಅಲ್ಲಿ ಬಿಸಿಲು ಬರುವಂತ ಗೆಲ್ಲ ನೆರಳು ಕೊಡುವಂತ ಗೆಲ್ಲನ್ನು ಕತ್ತರಿಸಿದಾಗ ಇದಕ್ಕೆ ಬಿಸಿಲು ಸಾಕಾಗ್ತದೆ. ಮತ್ತೆ ನೆರಳಿನಲ್ಲಿ ಮೆಣಸಿನ ಕಾಳು ಸ್ವಲ್ಪ ಸಣ್ಣ, ಕಾಳು ಮೆಣಸಿನ ಕಾಳು ಸ್ವಲ್ಪ ಸಣ್ಣ, ಬಿಸಿಲಿನಲ್ಲಿ ಸ್ವಲ್ಪ ದೊಡ್ಡದು. ಮತ್ತೆ ಬೆಳವಣಿಗೆಯೂ ಹಾಗೆ ಒಂದು 15 ದಿವಸ ಹೆಚ್ಚು ಕಟಾವಿಗೆ ಬೇಕಾಗ್ತದೆ, ಗೇರುಗುಡ್ಡದಲ್ಲಿ ತೋಟದಲ್ಲಿ ಬೇಕಾಗ್ತದೆ. ಆಮೇಲೆ ಈಗ ಈ ಕಾಂಡ ಕೊರೆಯುವ ಹುಳ ಅಂದ್ರೆ ಗೇರು ಮರದಲ್ಲಿ ಇದರ ಹತೋಟಿಗೆ ಈ ಕಾಳು ಮೆಣಸಿನ ಬಳ್ಳಿ ಒಂದು ಪರ್ಯಾಯ ಆಗ್ಬಹುದು, ಪರ್ಯಾಯ ಆಗಬಹುದು, ಅದೊಂದು ಪ್ರಯೋಜನಕಾರಿ. 100ಕ್ಕೆ 100 ಹೇಳುವಷ್ಟು ನನಗೆ ಅನುಭವ ಸಾಲದು, ಆದರೂ ಅದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಉಂಟು ನಿರ್ದಿಷ್ಟವಾಗಿ ಹೇಳಬಹುದು. ಕಾಳು ಮೆಣಸಿನಲ್ಲಿ ಯಾವ ರೀತಿ ಇಳುವರಿ ಬರ್ತಾ ಇದೆ? ಕಾಳು ಮೆಣಸಿನಲ್ಲಿ ಸಾಧಾರಣವಾಗಿ 2 ಕಿಲೋ 1 ಕಿಲೋ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಒಣಗಿದ್ದು ಹಸಿ ಹಸಿ ಹಸಿ ಅಲ್ಲ, ಒಣಗಿದ್ದು ಒಣಗಿದ್ದು ಒಣಗಿದ್ದು ಹೌದು. ಅದು 3-4 ಕಿಲೋಗೆ 1 ಕಿಲೋ ಬರುವುದು, ಕೆಲವುದರಲ್ಲಿ ತುಂಬ ಬರ್ತದೆ, ಕೆಲವುದರಲ್ಲಿ ಕಡಿಮೆ. ಅದು ಯಾವಾಗಲೂ ಒಂದು ಲೆಕ್ಕ ಬರುವುದಿಲ್ಲ. ಈ ವರ್ಷ ಬೆಳೆ ಕಡಿಮೆ, ಕಳೆದ ವರ್ಷ ಉತ್ತಮವಾದ ಬೆಳೆ ಇತ್ತು ಕಾಳು ಮೆಣಸಿನಲ್ಲಿ, ಅಡಿಕೆ ತೋಟದಲ್ಲಿಯೂ ಗೇರುಗುಡ್ಡದಲ್ಲಿ. ಈ ವರ್ಷ ತುಂಬ ಸ್ವಲ್ಪ ಕಡಿಮೆ, ಒಂದು 25% ಹೇಗೂ ಕಡಿಮೆ. ವರ್ಷ ಬಹುಶಃ ಆಲ್ಟರ್ನೇಟ್, 1 ವರ್ಷ ಜಾಸ್ತಿ ಇದ್ರೆ 1 ವರ್ಷ ಕಡಿಮೆ, ಹಾಗೆ ಆಗಿರ್ಬೋದು. ಮಳೆಯೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ, ಹೌದು. ಮತ್ತೆ ಅದಕ್ಕೆ ಬೋರ್ಡ್ ದ್ರಾವಣ ಸಿಂಪರಣೆ ಮಾಡಬೇಕಾಗ್ತದೆ ಮೆಣಸಿಗೆ ಬಳ್ಳಿಗೆ. ಅಂದ್ರೆ ಸೊರಗು ರೋಗ ಇದೆಯಾ ಅದರಲ್ಲಿ ಸಮಸ್ಯೆ? ಇಲ್ಲ ಇಲ್ಲ, ಅದು ಮುಂಜಾಗ್ರತವಾಗಿ ಕೊಳೆ ರೋಗವೂ ಬರ್ತದೆ, ಕಾಳು ಮೆಣಸಿಗೆ ಕೊಳೆ ರೋಗವು ಸೊಪ್ಪು ಕೊಳತು ಉದುರುವಂಥದ್ದು ಬರ್ತದೆ, ಅದಕ್ಕೂ ಇದು ಪ್ರಯೋಜನಕಾರಿ. ಮತ್ತೆ ಅದು ಕೆಮಿಕಲ್ನಾಗೆ ದೊಡ್ಡ ಒಂದು ಇಫೆಕ್ಟ್ ಇಲ್ಲ,

ಮುಂದೆ ಕೇಳಿ ಸಂಗೀತ ಕಟ್ಟಿಯವರು ಹಾಡಿರುವ ಚಿನ್ನವೀರ ಕಣವಿಯವರ ಕವನ. ಈಗ ಕೆ ಎಸ್ ಸುರೇಖ ಹಾಗೂ ಸಂಗೀತ ಬಾಲಚಂದ್ರ ಹಾಡಿರುವ ಮಹಿಪತಿದಾಸರ